15 ಎಕರೆ ಒಳಗೆ ನಾವು ಈಗ ಸುಮಾರು 8 ವರ್ಷದಿಂದ ಒಕ್ಕಲ್ತನ ಮಾಡ್ತಾ ಇದ್ದೀವಿ ಸರ್. 8 ವರ್ಷದಿಂದ ಒಕ್ಕಲ್ತನ ಮಾಡ್ತಾ ಇದ್ರೆ ನಮ್ಮ ಫಾದರು ಅಂಗಡಿಯೊಳಗೆ ಗೊಬ್ಬರ ತರೋದು, ಆಮೇಲೆ ಎಣ್ಣೆ ತರೋದು, ಇದು ಮಾಡೋದು ಮಾಡಿ ಖರ್ಚು ಹೆಚ್ಚಿಗೆ ಲಾಭದ ಕಮ್ಮಿ ಅಂತ ಮಾಡ್ಕೊತ ಹೋಗ್ತಾ ಇದ್ದೀರಾ ಸರ್? ಅದೇ ಥರ ನಾವು ಸರ ಬಿಡೋ ಅಂತೇಳಿ ನಮ್ಮ ಫಾದರ್ನವ್ರ ಮಾತು ಕೇಳ್ಕೊಂಡು ಮಾಡ್ಕೊತ ಹೋಗ್ತಾ ಇದ್ವಿ. ಅದು ಒಂದ್ಸತಿ ಈಗ 2 ವರ್ಷದಿಂದ ಸಂಸ್ಥೆದವರು ಊರೊಳಗೆ ಬಂದು ನಾವು ಈ ಥರ ಎಣ್ಣೆ ಹೊಡ್ಲಾರ್ದಂಗೆ, ಆಮೇಲೆ ಗೊಬ್ಬರ ಜಾಸ್ತಿ ಬಳಸಲಾರ್ದಂಗೆ, ನಾವು ಖರ್ಚು ಕಮ್ಮಿ ಮಾಡಿ ಇಳುವರಿ ಜಾಸ್ತಿ ಕೊಡ್ತೀವಿ ಅಂತೇಳಿ ಅವ್ರು ಬಂದು ಊರೊಳಗೆ ಹೇಳಿದರು. ಹೇಳಿದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಕಿವಿಗೊಟ್ಟು ಕೇಳಿ ಸರ ನೀವು ಯಾರು ಎಲ್ಲಿಂದ ಬಂದ್ರಿ ಅಂತ ನಾವು ಕೇಳಿದ್ವಿ. ಹಿಂಗೆ ನಮ್ಮದು ಹೆಚ್ ಯು ಎಫ್ ಸಮೂಹ ಸಂಸ್ಥೆ ಅಂತೇಳಿ ನಮ್ಮದೊಂದು, ಹಂಗಾಗಿ ನಾವು ಗದ್ದೆಗಳಿಗೆ ರೋಗ ಬಾಧೆ ಕೀಟಗಳನ್ನು ನಾವು ಇದು ಮಾಡಿಕೊಡೋಕೆ ನಾವು ಇದು ಬಂದೀವಿ ಅಂತ ಹೇಳಿದ್ರು ಸರ. ಹೌದನ್ ಸರ್ ಅಂತೇಳಿ ಅವ್ರ ಮಾತು ತಿಳ್ಕೊಂಡು ನಾವು ಸರ ನಿಮ್ಮ ತೇರಿಯದಾಗ ನಾವು ಒಂದು 1/2 ಎಕರೆನ ಮಾಡ್ತೀವಿ, ಆಮೇಲೆ ನಿಮ್ಮ ತೇರಿಯದಾಗ ನಾವು 1/2 ಎಕರೆ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬಂದು ಖರ್ಚು ಕಮ್ಮಿ ಬಂತಪ್ಪ ಅಂದ್ರೆ ಅದಕ್ಕೆ ನಾವು ಮುಂದಿನ ಸಲ ನೀವು ಏ ತೇರಿಯನ್ನು ನಾವು ಹೊಲವಷ್ಟು ಮಾಡ್ತೀವಿ ಅಂತೇಳಿ ಇದು ಮಾಡ್ಕೊಂಡ್ವಿ. ಹಾಗಾಗಿ ಫಸ್ಟ್ನೇ ಬೆಳೆ ನಾವು ಒಂದು 1/2 ಎಕರೆ ಇವ್ರು ಹೇಳಿ ತೇರಿಯನ್ನು ಮಾಡಿದ್ವಿ. ಯಾವ ಬೆಳೆ ಬೆಳೆದ್ರಿ ಅವಾಗ? ಭತ್ತ ಸರ್, ಭತ್ತ ಸೋನ ಅಂತ ಹಚ್ಚಿದ್ವಿ ಸರ್. ಸೋನ ಹಚ್ಚಿದ್ಮೇಲೆ ಇವ್ರು ಏಳು ತೇರಿಯದಾಗ ನಾವು 1/2 ಎಕರೆ ಹಚ್ಚಿದ್ವಿ ಸರ್. 1/2 ಎಕರೆ ಹಚ್ಚಿ ಆಮೇಲೆ ಅವರು ಲೈನ್ ಪ್ಲಾಂಟಿಂಗ್ ಹಚ್ಚ ಅಂತ ಹೇಳಿದ್ರು ಸರ್. ಲೈನ್ ಪ್ಲಾಂಟಿಂಗ್ ಹಚ್ಚಿದ್ವಿ ಸರ್. ಲೈನ್ ಪ್ಲಾಂಟಿಂಗ್ ಹಚ್ಚಿದ್ಮೇಲೆ ಅದಕ್ಕೆ 1.5 ಇಂಚ್ ನೀರಿನಿಂದ ಸರಿ. ಏನದು ಲೈನ್ ಪ್ಲಾಂಟಿಂಗ್ ಅಂದ್ರೆ? ಲೈನ್ ಪ್ಲಾಂಟಿಂಗ್ ಭತ್ತ ಸರ್, ಭತ್ತ ಲೈನ್ ಪ್ಲಾಂಟಿಂಗ್ ಮಾಡಿದ್ವಿ ಸರ್. ಭತ್ತ ಲೈನ್ ಪ್ಲಾಂಟಿಂಗ್ ಮಾಡಿದ್ಮೇಲೆ ಅದಕ್ಕೆ ಜಾಸ್ತಿ ರೋಗನೂ ಬರಲ್ಲ, ಆಮೇಲೆ ಇಳುವರಿನೂ ಜಾಸ್ತಿ ಬರುತ್ತೆ, ಆಮೇಲೆ ನೀರನ್ನು 1.5 ಇಂಚ್ ಇಡ್ರಿ ಅಂತ ಹೇಳಿದ್ರು ಸರ್. ಅವ್ರ ತೇರಿ ಪ್ರಕಾರನ ನಾವು ನೋಡ್ಕೊತ ಹೋದ್ವಿ ಸರ್. ಲೈನ್ ಪ್ಲಾಂಟಿಂಗ್ ಅಂತೇಳಿ ನಾವು ಲೈನ್ ಪ್ಲಾಂಟಿಂಗ್ ನಮ್ಮೂರ ಲೇಬರ್ ಯಾರು ಹಚ್ತಾ ಇರಲಿಲ್ಲ ಸರ್. ಹಚ್ತಾ ಇರಲಾರ್ದಕ್ಕೆ ತಿರುಗಿ ಅಲ್ಲೇ ನಮ್ಮ ಏರಿಯಾದ ಹೆಂಗೆ ಇರ್ತದೆ ಅದು ಲೇಬರ್ ಅದು ಇರ್ತಿರ್ಲಿಲ್ಲ ಅಂದ್ರೆ ಯಾವ ಥರ ಅದನ್ನು ಮಾಡ್ತಾರೆ? ದಾರ ಹಿಡ್ದಿರ್ತಾರೆ ಸರ್. ದಾರ ತಗೊಂಡು ತ್ಯಾಕ ಮ್ಯಾಕ ಲೈನ್ ಹಾಕ್ತಿರ್ತಾರೆ ಸರ್. ಸೂರ್ಯನ ಕಿರಣಗಳು ಗಾಳಿ ಆಡ್ತಿರ್ಬೇಕು, ಬಿಸಿಲು ಬೀಳ್ತಿರ್ಬೇಕು ಬೆಳೆ ಮೇಲೆ ಅಂತೇಳಿ ಆ ದಾರ ನಾವೇ ಗಂಗಾತಿಗೆ ಹೋಗಿ ತಗೊಂಬಂದು ದಾರ ಕೊಟ್ಟಿವಿ. ದಾರ ಕೊಟ್ಟರೆ ಒಂದು ದಾರದಾಗ ಇಬ್ಬರು ಲೇಬರ್ಸ್ಗಳು ಇರ್ತಾವ್ರಿ ಸರ್. ಇಬ್ಬರು ಲೇಬರ್ಸ್ನಾಗ ಅವರು ಒಬ್ಬರು 5 ಕಡ್ಡಿ ಹಚ್ತಾರೆ ಸರ್, ನಿನ್ನೊಬ್ಬರು 6 ಕಡ್ಡಿ ಹಚ್ಚಿ ಲೈನ್ ಪ್ಲಾಂಟಿಂಗ್ ಮಾಡ್ಕೊತ ಹೋಗ್ತಾ ಇದ್ರು ಸರ್. ಆ ಲೈನ್ ಪ್ಲಾಂಟಿಂಗ್ ಮಾಡಿದ್ಮೇಲೆ ಅದರಿಂದ ನೀರು ನಿರ್ವಹಣೆನೂ 1/2 ಇಂಚ 2 ಇಂಚ್ ನಿಂದಿರ್ಸ್ತಾ ಇದ್ದೀವಿ. ಆಮೇಲೆ ಸತ್ತು ಎಕರೆಗೆ 20 ಕೆಜಿ ಕಾಂಪ್ಲೆಕ್ಸ್ ಸರ್, 10 ಕೆಜಿ ಯೂರಿಯಾ, 10 ಕೆಜಿ ಬೇವಿನ ಹಿಂಡಿ ಸರ್. ಈ ಥರ ಫಸ್ಟ್ಗೆ ನಾವು ಇದು ಮಾಡಿಸಿದ್ದೀವಿ ಸರ್. ಫಸ್ಟ್ಗೇನ ತವಡೆಗೇನ ಸರ ಬೇವಿನ ಹಿಂಡಿ 5 ಕೆಜಿ ಸರ್, ಆಮೇಲೆ DAP ಅಂತ 20 ಕೆಜಿ ಸರ್. ತವಡೆ ಮುಂಚೆನ ಹಚ್ಚಲಿಕ್ಕೆ ಮುಂಚೆನ ಉಗ್ತಾ ಇದ್ದೀವಿ ಸರ್. ಎರಡನೇ ಸಲ 15 ದಿವಸ ಆದಮೇಲೆ 20 ಕೆಜಿ ಕಾಂಪ್ಲೆಕ್ಸ್, 10 ಕೆಜಿ ಯೂರಿಯಾ, 10 ಕೆಜಿ ಬೇವಿನ ಹಿಂಡಿ ಹಾಕಿದ್ವಿ ಸರ್. ಅದೇ ತೆರೆದು ಮಾಡ್ಕೊತ ಹೋದ್ವಿ ಸರ್. ಆಮೇಲೆ ಬೆಳೆನೂ ಚೆನ್ನಾಗಿ ಬಂತು ಸರ್ ನಮ್ದು. ಅಲ್ಲಿಂದ ರೋಗ ರುಜಿನಗಳು ಯಾವ ಕಾಣ್ತು ಬರಲೇ ಇಲ್ಲ ಸರ್. ಬರಲಾದ್ಮೇಲೆ ತಿರುಗಿ ತೆನೆ ಬಿಚ್ಚ ಮುಂದಗಡಿ ಸರ್. ಆಮೇಲೆ ಸ್ವಲ್ಪ ತೆನೆ ಬಿಚ್ಚಾಕತ್ತೈತಿ ಸರ್. ತೆನೆ ಬಿಚ್ಚ ಹೊತ್ತಿನಾಗ ನಾವು ತೆನೆ ಲಾಚ ಬಿಚ್ಚವಲ್ತಂತೇಳಿ ಸರ್ನ ಕೇಳಿದ್ವಿ ಸರ್ ಇವ್ರನ್ನ. ತಿರುಗಿ ಹಿಂಗಪ್ಪ ಈ ತೇರೆ ಮಾಡಬೇಕು, ಇದಕ್ಕೊಂದು ಔಷಧ ಐತೆ ಅಂತ. ಯಾವ್ದು ಹೇಳಿ ಸರ್ ಅಂತ ನಾವು ಮಾಡ್ತೀವಿ ಅಂತೇಳಿ. ತಿರುಗಿ ಚಿಲ್ಲಿ ಗಾರ್ಲಿಕ್ ಅಂತ ಹೊಡಿಬೇಕಂತ ಹೇಳಿದ್ರು ಸರ್. ಚಿಲ್ಲಿ ಗಾರ್ಲಿಕ್ ಅದು ಹೆಂಗಂತ ನಮಗೆ ತೋರಿಸ್ಕೊಡ್ರಿ ಬಂದು ಅಂತೇಳಿ. 1/2 ಕೆಜಿ ಮೆಣಸಿನ್ಕಾಯಿ ಸರ್, 1/2 ಕೆಜಿ ಬೆಳ್ಳುಳ್ಳಿ, 1/2 ಕೆಜಿ ಅಲ್ಲ ಸರ್. ಅವು 3 ಗುಂಡಿಗೆ ಹಾಕಿ ರುಬ್ಬಿ ಸರ್ ಒಂದು ಬ್ಯಾರ್ಲ್ ಒಳಗೆ ಹಾಕಿ, ಆ ಬ್ಯಾರ್ಲ್ ಒಳಗೆ ಹಾಕಿ ಆಮೇಲೆ ಹಾಕೋದು ಗೋಮಂತ್ರ ಸರ್. ಗೋಮಂತ್ರ 2 ಲೀಟ್ರ್ ಸರ್. 8 ಲೀಟ್ರ್ ನೀರು ಹಾಕಿದ್ವಿ ಸರ್. 8 ಲೀಟ್ರ್ ನೀರು ಹಾಕಿ ಆಮೇಲೆ ನಾವು ಪಂಪ್ ಸ್ಪ್ರೇ ಮಾಡ್ತೀವಲ್ಲ ಸರ್, ಪಂಪ್ ಸ್ಪ್ರೇ ಮಾಡೋ ಹೊತ್ತಿನಾಗ ಎಕರೆಗೆ 1 ಲೀಟ್ರ್ನಂಗೆ ಆ ಟ್ಯಾಕಿಗೆ ಹಾಕಿ ಅದನ್ನ ನಾವು ಸ್ಪ್ರೇ ಮಾಡಿದ್ವಿ ಸರ್. ಸ್ಪ್ರೇ ಮಾಡಿದ್ಮೇಲೆ ತೆನೆನ ಬೇಸು ಬಿಚ್ಚುತ್ತೀವಿ ಸರ್. ತೆನೆ ಬೇಸು ಬಿಚ್ಚಿದ್ಮೇಲೆ ತಿರುಗಿ ಅಲ್ಲೇ ಸ್ವಲ್ಪ BP ಹೆಚ್ಚು ಕಂಡು ಬರೋ ಪ್ರಸಂಗ ಐತೆ ಅಂತೇಳಿ ಮತ್ತೆ ನಾವು ಸರ್ನ ಕೇಳಿದ್ವಿ. ಇಲ್ಲರಿ ನೀವು ಮತ್ತೆ ಇನ್ನೊಂದ್ಸತಿ ಹಂಗೇನಾರು ಕಂಡು ಬಂತಂದ್ರೆ ಅದನ್ನ ನಾವೇನು ಹೇಳಿವಲ್ಲ ಅದನ್ನು ಸ್ಪ್ರೇ ಮಾಡ್ರಿ ಅಂತ ಹೇಳಿ ಸರ್. ಇನ್ನು ಎಲ್ಲೇ ಒಂದು ಬಿಳಿ ದ್ವಾಮೆ ಕಾಣ್ತಾ ಇದೆ ಸರ್ 10-15 ದಿವ್ಸದ ಮೇಲೆ ಸರ್ ನಾವು ಹೊಡೆದ್ಮೇಲೆ. ಆಮೇಲೆ ಇದೊಂದ್ಸತಿ ಮುಂಜಾಗ್ರತೆ ಹೊಡೆದು ಬಿಡಮ್ಮ ಅಂತೇಳಿ ಮತ್ತೆ ಅದೇ ಚಿಲ್ಲಿ ಗಾರ್ಲಿಕ್ನ ಅದೇ ತೇರೆ ಮಾಡಿ ಆ ಬಿಳೆ ದ್ವಾಮಿಗೆ ನಾವು ಮತ್ತೆ ಅದೇ ಎಕರೆಕ್ಕೆ 1 ಲೀಟ್ರ್ನಂಗೆ 10 ಲೀಟ್ರ್ ಹೊಡೆದಿವಿ ಸರ್. ಅಲ್ಲಿಂದ BP ನಮಗೆ ಭಾಳ ಕಂಟ್ರೋಲ್ ಆಯ್ತು ಸರ್. ಅಲ್ಲಿಂದ ಎಕರೆಗೆ 47 ಚೀಲ ಬೆಳೆದಿವಿ ಸರ್. 47 ಖರ್ಚುನೂ ಭಾಳ ಕಮ್ಮಿ ಆಗಿದೆ ಸರ್ ನಮ್ದು. ಆಮೇಲೆ ಲಾಭದಾಯಕನೂ ಜಾಸ್ತಿ ಆಗುತ್ತೆ ಸರ್ ನಮ್ಮದು. ಹಂಗಾಗಿ ನಾವು ಇದೇ ತೇರೆ ಮಾಡ್ಕೊತ ಹೋಗ್ಬೇಕಂತೀವಿ. ಮತ್ತು ನೆಕ್ಸ್ಟ್ ವರ್ಷ ಮೊನ್ನೆ ವರ್ಷನೂ ಅದೇ ತೇರೆ ಮಾಡಿದ್ವಿ ಸರ್. ಅದೇ ತೇರೆ ಮಾಡಿದ್ಮೇಲೆ ಲೈನ್ ಪ್ಲಾಂಟಿಂಗ್ ಹಚ್ಚಿ ಸರ್ ತಪ್ಪಲ ಕಸ ಅಂತೇಳಿ ಮಾಡಿದ್ವಿ ಸರ್. ತಪ್ಪಲ ಕಸ ಫಸ್ಟ್ಗೆ ಲದ್ದಿ ಹುಳ ಆಮೇಲೆ ಕೆಂಪದು ಮಳೆ ಹುಳ ಟೈಪ್ ಏನು ಬರ್ತದೆ ಸರ್. ಅದಕ್ಕೆ ನಾವು ಸರ್ನ ಕೇಳಿದ್ರೆ ತಪ್ಪಲ ಕಸ ಅಂದರೆ ಯಾವ ರೀತಿ ಮಾಡಬೇಕು ಅಂತೇಳಿ. ತಪ್ಪಲ ಕಸ ಬೇವಿನ ಹಿಂಡಿ ಸರ್, ಬೇವಿನ ಹಿಂಡಿ, ಬೇನೆ ತಪ್ಪಲ, ಆಮೇಲೆ ಕಾನಿಗೆ ತಪ್ಪಲ, ಎಕ್ಕದ ಗಿಡ, ಲೆಕ್ಕೆ ಗಿಡ, ಸೀತಾಪತ್ತಲ್ ತಪ್ಪಲ ಸರ್, ಅದನ್ನೆಲ್ಲ ಹರ್ಕೊಂಬಂದು ಚೆನ್ನಾಗಿ ರುಬ್ಬಿ ಒಂದು ಬ್ಯಾರ್ಲಲ್ಲಿ ನೆನೆ ಹಾಕಿ ಅದಕ್ಕೆ ಒಂದು 10 ಲೀಟ್ರ್ ಆಕಳ ಗೋಮಂತ್ರ ಸರ, 20 ಲೀಟ್ರ್ ನೀರು ಸರ್, 20 ಲೀಟ್ರ್ನಾಗ ಬೆರೆಸಿ ಒಂದಿನ ನೆನೆ ಬಿಟ್ಟು ಆ ನೀರನ್ನು ನಾವು ಸೋಸಿ ಅದನ್ನು ತಗೊಂಡೋಗಿ ನಾವು ಗದ್ದೆ ಸ್ಪ್ರೇ ಮಾಡಿದ್ರೆ ಲದ್ದಿ ಹುಳನ ಕಂಟ್ರೋಲ್ ಆಯ್ತು ಸರ್, ಲದ್ದಿ ಹುಳನ ಕಂಟ್ರೋಲ್ ಆಯ್ತು ಸರ್, ಆಮೇಲೆ ಯಾವುದು ರೋಗ ರುಜಿನಗಳೂ ಬರಲ್ಲ, ಆಮೇಲೆ ನೀರು ನಿರ್ವಹಣೆನೂ ಕಮ್ಮಿ ಮಾಡಿದ್ದೀವಿ ಸರ್, ನಾವು ನೀರು ನಿರ್ವಹಣೆಯಿಂದನೂ ಯಾವುದು ಬಡ್ಡೆ ಕೊಳೆ ರೋಗ ಬರಲಿಲ್ಲ, ಆಮೇಲೆ ಕರೆ ಬೇರೂ ಬರಲಿಲ್ಲ ಸರ್, ಹಂಗಾಗಿ ನಮ್ಮದು ಇಳುವರಿನೇ ಚೆನ್ನಾಗಿ ಬಂದ ಸರ್. ಲಕ್ಕಣ್ಣವ್ರು ಈಗ ಶುರುವಾತಿಗೆ ಒಂದು 1/2 ಎಕರೆಯೊಳಗೆ ಇದನ್ನು ಮಾಡಿದಿರಿ ನೀವು ಅಂತ ಹೇಳಿದಿರಿ, ಈಗ ಹೋದ ವರ್ಷ ಎಷ್ಟು ಎಕರೆ ಮಾಡಿದಿರಿ ಹಂಗಾರ? ಹೋದ ವರ್ಷ 1/2 ಎಕರೆ ಮಾಡಿದ್ವಿ ಸರ್, ಈ ವರ್ಷ 2 ಎಕರೆ ಮಾಡಿದ್ವಿ ಸರ್. ಆಮೇಲೆ 2 ಎಕರೆ ಮಾಡಿದ್ಮೇಲೆ ನಿನ್ನ ಉಳಿದಂಥ ಭೂಮಿ ಇತ್ತಲ್ಲ ಸರ್, ಅದು ನಮ್ಮ ಫಾದರ್ ಮತ್ತು ಇದೇ ತೇರಿ ಮಾಡಿ ಏನಾರ ರೋಗ ರುಜಿನಗಳಿಗೆ ಹೊಲ ಲಾಸ್ ಆಗುತ್ತನ್ನೋ ಇದಕ್ಕೆ ನಿನ್ನ ತೇರಿದಾಗ ನೀನು ಇಷ್ಟೇ ಮಾಡಪ್ಪ, ಉಳಿದಿದ್ದು ನಮ್ಮ ತೇರಿದಾಗ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಅದಕ್ಕಾದ್ರೂ ನಾನು ಇದೇ ತಪ್ಪಲ ಕಷಾಯ ಸರ, ಬೇವಿನ ಹಿಂಡಿ, ಆಮೇಲೆ ಚಿಲ್ಲಿ ಗಾರ್ಲಿಕ್ ಇದನ್ನೂ ಸ್ಪ್ರೇ ಮಾಡಿದ್ದೀನಿ ಸರ್. ಅದಕ್ಕಾದರೂ ನಾವು ಸಮುದ್ರಿಗೆ ಆ ತೇರಿ ಮಾಡ್ತೀವಿ ಅಂತ ಆ ಹೊಲನ ಹೇಳಿದಿಲ್ಲ ಸರ್, 1 ಎಕರೆ ಸಮುದ್ರಿಗೆ ಒಪ್ಪಿಸಿದ್ವಿ ಸರ್. ಆ ತೇರಿ ನಾವು ಸ್ವಂತ ನಾವೇ ಬಳಕೆ ಮಾಡಿದ್ವಿ ಸರ್, ಅದನ್ನು ಚೆನ್ನಾಗಿ ಬಂತು ಸರ್, ಇಳುವರಿನು ಖರ್ಚು ಅದು ಭಾಳ ಕಮ್ಮಿ ಬಂದ ಸರ್ ನಮಗೆ. ಹಂಗಾಗಿ ನಾವು ಸಮುದ್ರನ ಸ್ವಲ್ಪ ಇವರು ತೀರ್ಮಾನ ತಗೊಂಡು ಅದನ್ನ ಬೆಳಿಬೇಕಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಈ ಹಳೆ ಪದ್ಧತಿಯೊಳಗೆ ಏನು ನೀವು ಉಳಿದ ಭೂಮಿಯೊಳಗೆ ಬಿತ್ತನೆ ಮಾಡಿದ್ರಿ, ಬೆಳೆ ತೆಗೆದ್ರಿ, ಅಲ್ಲಿ ಕೂಡ ನೀವು ಈ ಪೀಡೆ ನಿರ್ವಹಣೆ ಸಲುವಾಗಿ ಈ ಸಮೂಹದವರು ಏನು ಹೇಳಿದ್ರು, ಇದನ್ನೇ ನೀವು ಈ ಸಾಂಪ್ರದಾಯಿಕ ಕೀಟನಾಶಕಗಳನ್ನೇ ಬಳಕೆ ಮಾಡಿದ್ರಿ ಅಂತ ಹೇಳಿದ್ರಿ, ಇದರಿಂದ ಖರ್ಚೊಳಗೆ ಎಷ್ಟು ನೀವು ಉಳಿತಾಯ ಮಾಡಿದ್ರಿ ಅನ್ನಿಸ್ತದೆ ಲಕ್ಕಣ್ಣ? ಸುಮಾರು 1 ಎಕರೆಗೆ ನಮ್ಮ ತೇರಿದಾಗಾದ್ರೆ ಸರ 15-20 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. ಈಗ ನಾವು ಈ ಸಮಾಜ ಸಂಸ್ಥೆ ಅವ್ರ ಮಾತು ಕೇಳ್ಕೊಂಡು ಇದು ಮಾಡಿದ್ರೆ ಸರ್ 1 ಎಕರೆಗೆ ಸುಮಾರು 7-8 ಸಾವಿರ ರೂಪಾಯಿದಾಗ ಇದಾಗುತ್ತೆ ಸರ್ ನಮ್ಮದು ಖರ್ಚು. ಹಂಗಾಗಿ ಖರ್ಚು ಕಮ್ಮಿ ಆಗುತ್ತೆ ಸರ್, ಲಾಭದಾಯಕ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್. ಮತ್ತು ಇದ್ರ ಜೊತೆಗೆ ಉಳಿದ ಲಾಭಗಳು ಯಾವ್ಯಾವು ಅಂತೀರಿ? ಈಗಂತೂ ನೀವು ಈ ಕೀಟನಾಶಕದ ಸಲುವಾಗಿ ಏನು ದುಡ್ಡು ಖರ್ಚು ಮಾಡ್ತಿದ್ರಿ, ಅದು ಕಡಿಮೆ ಆಯಿತು, ಅದರ ಲಾಭ ನಿಮ್ಗೆ ಸಿಕ್ತು, ಇಳುವರಿ 1 ಕ್ವಿಂಟಲ್ 2 ಕ್ವಿಂಟಲ್ ಕಡಿಮೆ ಆದರೂ ತಕ್ಕೂ ನೀವು ಲಾಭದಲ್ಲೇ ಇರ್ತೀರಿ ಆ ಕಾರಣದಿಂದ. ಆದರೆ ಇದ್ರ ಜೊತೆಗೆ ಇನ್ನೂ ಬೇರೆ ರೀತಿಯ ಲಾಭಗಳು ಏನೇನು ನೀವು ಕಂಡುಕೊಂಡ್ರಿ? ಬೇರೆ ಲಾಭದಾಯಕ ಸರ್ ನಮ್ಮದು, ಆಮೇಲೆ ಗೊಬ್ಬರ 1 ಎಕರೆಗೆ 4.5 ಕ್ವಿಂಟಲ್ ತನಕ ಗೊಬ್ಬರ ಹಾಕ್ತಿದ್ದೀವಿ ಸರ್. ಅಲ್ಲಿಂದ ಎಣ್ಣೆ ಏನೈತಲ್ಲ ಸರ್, ಎಣ್ಣೆ ಸುಮಾರು 1 ಎಕರೆಗೆ 8-10 ಸಾವಿರ ರೂಪಾಯಿ ಎಣ್ಣೆ ಹೊಡಿತಿದ್ದೀವಿ ಸರ್. ಆ ಎಣ್ಣೆದನ್ನು ಭಾಳ ಖರ್ಚು ಕಮ್ಮಿ ಆಗಿದೆ ಸರ್. ನಾವು ಆ ಎಣ್ಣೆ ರಾಸಾಯನಿಕ ಕ್ರಿಯೆ ಉಪಯೋಗಿಸಲ್ಲ. ಆಮೇಲೆ ಸರ್ ಹಿಡಿದು ತಪ್ಪಲ ಕಷಾಯನೋ ಚಿಲ್ಲಿ ಗಾರ್ಲಿಕ್ನೋ ಇಂಥದ್ದು ಮಾಡ್ಕೊಂಡು ಹಂಗಾಗಿ ನಮ್ಮದು ಖರ್ಚು ಭಾಳ ಉಳಿತಾಯ ಆಗ್ತಾ ಇದೆ ಸರ್. ಆಮೇಲೆ ಲಕ್ಕಣ್ಣ, ಈ ಪದ್ಧತಿಯಿಂದ ಬೆಳೆದ್ರಲ್ಲ ನೀವು ಭತ್ತನ, ಇದನ್ನು ನೀವು ಸ್ವಂತಕ್ಕೆ ಉಪಯೋಗಿಸಿದ್ರು ಅಥವಾ ನೀವು ಬೇರೆ ಮಾರುಕಟ್ಟೆಗೂ ಬಿಟ್ಟರು ಹೆಂಗೆ? ಯಾಕಂತಂದರೆ ಇಲ್ಲಿ ಯಾವುದೇ ಕೀಟನಾಶಕಗಳನ್ನು ಅಥವಾ ರಾಸಾಯನಿಕ ಗೊಬ್ಬರನ ನೀವು ಬಳಕೆ ಮಾಡಿಲ್ಲ. ಇದು ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆ ಭತ್ತ ಇದು. ಇದು ಮಾರುಕಟ್ಟೆಯೊಳಗೆ ನೀವು ಹೇಳಿದ ಬೆಲೆಗೆ ಜನಗಳು ತಗೋತಾರೆ. ಇದನ್ನು ನೀವು ಮಾರುಕಟ್ಟೆಗೆ ಬಿಟ್ಟರು ಅಥವಾ ಈ ಭತ್ತ ಇಷ್ಟು ಚಲೋ ಇದೆ, ರಾಸಾಯನಿಕ ಬಳಕೆನೇ ಮಾಡಿಲ್ಲ, ಇದನ್ನು ನಾವೇ ಇಟ್ಕೊಳ್ಳೋಣ ಅಂತೇಳಿ ನೀವೇ ಇಟ್ಕೊಂಡ್ಬಿಟ್ರು ಹೆಂಗೆ? ಇಲ್ಲ ಸರ್, ಆದಷ್ಟು ನಾವು 1 ಎಕರೆಗೇನು ಬೆಳೆದಿದ್ವಲ್ಲ ಸರ್, ಬೆಳೆದ್ಮೇಲೆ ಇದನ್ನ ಮಾರಾಟಕ್ಕಂತೇಳಿ ಸಮಾಧಾನ ಕೇಳಿದ್ವಿ ಸರ್. ಕೇಳಿದ್ಮೇಲೆ ನೋಡೋಣಪ್ಪ, ನೀವಾಗಿ ಕೊಟ್ರೆ ಹೊಸ ಕೊಡ್ರಿ, ಮತ್ತಿಲ್ಲ ಅಂದ್ರೆ ನೀವು ನಮ್ದೇನು ತೀರೆ ಸರ್. ನಾವು ಮನೆಯಲ್ಲಿ 20 ಕುಟುಂಬದವ್ರು ಇದ್ದೀವಿ ಸರ್. 20 ಜನ ಇದ್ದಕ್ಕೆ ನಮಗೆ 1 ಎಕರೆಗೆ 40 ಚೀಲ ಬಂದಂದ್ರೆ 1 ವರ್ಷದ ಪೀಕ್ ನಾವು ಒಳ್ಳೆ ತಿನ್ನಕ್ಕೆ ತಕೊಂಡಲ್ಲ ಸರ್. ಹಂಗಾಗಿ 40 ಚೀಲನ ನಾವು ಮನೆಗೆ ತಿನ್ನಕ್ಕೆ ತಕೊಂಡಿದ್ವಿ ಸರ್. ನಿನ್ನ 7 ಚೀಲ ಏನು ಓದೋದು ಸರ್. ಆಮೇಲೆ ಮಾರ್ಕೆಟ್ಗೆ ನಾವೇನು 7 ಚೀಲ ಬಿಟ್ಟಿದ್ದೀವಿ ಸರ್. ಬಿಟ್ಟನೆಂದ್ರೆ ಅವ್ರನ್ನ 7 ಚೀಲ ಈ ರೀತಿ ಮಾಡೀವಿ ನಾವು. ಇದಕ್ಕೇನು ರಾಸಾಯನಿಕ ಕ್ರಿಯೆ ಉಪಯೋಗಿಸಿಲ್ಲ, ಮನೆಯಲ್ಲಿ ಆದಂಥ ನಾವು ಗೊಬ್ಬರ ತಯಾರು ಮಾಡಿ ಎಣ್ಣೆ ಸ್ಪ್ರೇ ಮಾಡಿದ್ವಿ. ಹಂಗಾಗಿ ಇದನ್ನ ನೆಲ್ಲು ತೊಗೊಂತೀರ ಅಂತ ಕೇಳಿದ್ರೆ ಅವ್ರು ಏನಾರ ನೀವು ಹೊಡೆದೇ ಹೋಗ್ಬಿಟ್ಟು ಯಾರಿಗೆ ಗೊತ್ತಪ್ಪ ನಮಗೇನು ರಾಸಾಯನಿಕ ಕ್ರಿಯೆ ಏನು ಬಯಸಿರ್ತಿರಲ್ಲ ಅದೇ ತೀರೆ ರೇಟ್ ಆದರೆ ಕೂಡ ಇಲ್ಲ ಅಂದ್ರೆ ಬೇಡ ಅಂದ್ರೆ ಸರ್. ನಾವು ನಿನ್ನೆ 7 ಚೀಲ ಅದೇ ರೇಟಿನಾಗೆ ನಾವು ಅದ್ರ ಜೊತೆಗೆ ಮಾರಿದ್ವಿ ಸರ್. ಅದನ್ನ ಅಂದರೆ ಮಾರುಕಟ್ಟೆಯೊಳಗೆ ಈ ಸಮಸ್ಯೆ ಅದ. ಈಗ ಒಬ್ಬ ರೈತ ರಾಸಾಯನಿಕ ಬಳಸ್ಯಾನೋ ಇಲ್ಲ ಅಂತೇಳಿ ಯಾರು ಆಲೋಚನೆ ಮಾಡೋದಿಲ್ಲ. ಈಗ ನೀವು ರಾಸಾಯನಿಕ ಬಳಸಿಲ್ಲ, ನಾನು ಎಲ್ಲ ಜೈವಿಕ ಗೊಬ್ಬರ ಜೈವಿಕ ಕೀಟನಾಶಕಗಳನ್ನು ಬಳಸಿ ಬೆಳೆದೇನಿ ಅಂತ ನೀವು ಹೇಳಿದರೂ ಕೂಡ ಅಲ್ಲಿ ಬೆಳೆಯೊಳಗೆ ಅಂದರೆ ಈ ನಿಮ್ಗೆ ಸಿಗಬೇಕಾದಂಥ ಬೆಲೆಯೊಳಗೆ ಯಾವುದೇ ಅಂತರ ಇರೋದಿಲ್ಲ ಅಂತೀರಿ ನಿಮ್ಮ ಅನುಭವದ ಪ್ರಕಾರ? ನಮ್ಮ ಅನುಭವದ ಥರ ಅವರು ಯಾರು ಇದು ಮಾಡ್ತಾ ಇರಲಿಲ್ಲ ಸರ್. ಹಂಗಾಗಿ ನಮ್ಮ ಮನಸ್ಸಿಗೇನು ಸರ್ ಆರೋಗ್ಯಕರ ಒಳ್ಳೇದಿರಬೇಕಪ್ಪ ಅಂತಂದ್ರೆ ನಾವು ಇದನ್ನ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ತೀರ್ಮಾನ ಸರ್. ಆಮೇಲೆ ಖರ್ಚುನ ಭಾಳ ಕಮ್ಮಿ ಇರ್ತಲ್ಲ ಸರ್. ಹಂಗಾಗಿ ನಾವು ಖರ್ಚು ಕಮ್ಮಿ ಮಾಡಿ ಲಾಭದಾಯಕ ಜಾಸ್ತಿ ತೊಗೋಬೇಕಂಬೋದು ನಮ್ಮ ಅಭಿಲಾಷ ಸರ್. ಮಾರ್ಕೆಟಿಗೆ ಬಿಟ್ಮೇಲೆ ಅವರು ತೊಗೊಂತಾರೋ ಬಿಡ್ತಾರೋ, ಆ ಮಾರ್ಕೆಟ್ ರೇಟ್ ಏನಿರ್ತ ಆ ರೇಟ್ಗಂತ ತೊಗೊಂತಾರಲ್ಲ ಸರ್, ಅದು ಒಂದು ತೊಗೊಂಡ್ರೆ ಸಾಕಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಲಕ್ಷಣ, ಈ ಲೆಕ್ಕಾಚಾರದೊಳಗೆ ಇವಾಗ ನೀವು ಏನು ಹಳೆ ಪದ್ಧತಿಯೊಳಗೆ ಅಂದರೆ ನಿಮ್ಮ ತಂದೆಯವರು ಏನು ಮಾಡ್ತಿದ್ರು, ಉಳಿದು ಭಾಳಷ್ಟು ರೈತರು ಏನು ಮಾಡ್ತಾರೆ, ಅದೇ ರೀತಿ ನೀವು ಬೆಳೆ ತೆಗಿಲಿಕ್ಕೆ ಒಂದಿಷ್ಟು ಜಮೀನೊಳಗೆ ನೀವು ಏನು ಪ್ರಯತ್ನ ಮಾಡ್ತೀರಿ, ಆದರೆ ಅಲ್ಲಿ ಖರ್ಚು ಜಾಸ್ತಿ ಹಾಕೋತನದ, ಆದರೆ ಇಲ್ಲಿ ಖರ್ಚು ಕಡಿಮೆ ಆಗ್ಲಿಕ್ಕತ್ತದ. ಈಗ ನಿಮ್ಮ ಹತ್ರ ಇರೋ 15 ಎಕರೆಯೊಳಗೆ ಇದೇ ಪದ್ಧತಿಯೊಳಗೆ ನೀವು ವ್ಯವಸಾಯ ಮಾಡಿದರೆ ಒಟ್ಟಾರೆ ಖರ್ಚು ಕಡಿಮೆ ಆಗಿ ಮಾರುಕಟ್ಟೆಯೊಳಗೆ ಯಾವುದೇ ರೀತಿ ಬೆಲೆ ಬಂದರೂ ನಿಮಗೆ ಲಾಭ ಸಿಗೋ ಸಾಧ್ಯತೆ ಅದಲ್ಲ, ನೀವು ಯಾಕೆ 15 ಎಕರೆನೂ ಮಾಡೋ ವಿಚಾರ ಇಲ್ಲ? ಅದೇ ಸರ್, ನಾವು 15 ಎಕರೆ ಈ ಬೆಳೆ ಟೋಟ್ಲ 15 ಮಾಡ್ಬೇಕಂತೇಳಿ ನಮ್ಮ ಅನುಭವ ಆಯ್ತು ಸರ್. ನಮ್ಮ ಫಾದರಿಗೂ ಅನುಭವ ಆಗೈತೆ ಸರ್, ಈಗ ಆಲ್ರೆಡಿ 2 ವರ್ಷ ನೋಡ್ಕೊಂತ ಬಂದಾರಲ್ಲ, ಈಗ ಖರ್ಚು ಕಮ್ಮಿ, ನಾವು ಅಷ್ಟು ರಾಸಾಯನಿಕ ಕ್ರಿಯೆ ಬಳಸಿದ್ರೂ ಅದು ಅಷ್ಟೇ ಎವರೇಜ್ ಬರ್ತೈತೆ, ಏನು ಬಳಸಲಿದ್ರೂ ಅದೇ ಎವರೇಜ್ ಬರ್ತೈತೆ, ಸುಮ್ಮನೆ ಇದೇ ಥರ ಮಾಡ್ಕೊಂತ ಹೋಗೋದು ಒಳ್ಳೇದಂತ ನಮ್ಮ ಫಾದರ್ಗೂ ಅನುಭವಿಸ ಆಗೈತೆ ಸರ್. ಅದರಿಂದ ನಿಮ್ಮ ಜಮೀನಿನ ಫಲವತ್ತತೆಯೂ ಉಳಿತದೆ, ಯಾಕಂತಂದರೆ ಈಗ ನೀವು ಏನು ರಾಸಾಯನಿಕಗಳನ್ನು ಪ್ರತಿ ವರ್ಷ ಬಳಸ್ಕೋತ ಹೋಗ್ತೀರಿ, ಅದರಿಂದ ಬೆಳೆ ಬಂತು ಅಲ್ಲಿಗೆ ಮುಗೀತು ಅಂತಿಲ್ಲ, ಆ ರಾಸಾಯನಿಕ ಮತ್ತು ಆ ಮಣ್ಣಲ್ಲೇ ಉಳಿತದ, ಆ ನೀರೊಳಗನ ಉಳಿತದ, ಅಥವಾ ಆ ನೀರು ಎಲ್ಲೆಲ್ಲಿ ಹರಿದೋಗ್ತದೆ ಅಲ್ಲೆಲ್ಲನೂ ಆ ರಾಸಾಯನಿಕ ಹರಡ್ಕೋತಾನೆ ಹೋಗ್ತದೆ. ಆ ಕಾರಣದಿಂದ ರಾಸಾಯನಿಕ ಬಳಕೆಯನ್ನು ನಾವು ಕಡಿಮೆ ಮಾಡೋದರಿಂದ ಇದು ನಿಮ್ಮ ಮುಂದಿನ ಪೀಳಿಗೆಯವರೆಗೂ, ಮುಂದಿನ ನಿಮ್ಮ ಮಕ್ಕಳಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ, ಅವರ ಆರೋಗ್ಯದ ರಕ್ಷಣೆ ಆಗ್ತದೆ ಅಂತ ಅನ್ನಿಸ್ತದನ ಹೆಂಗೆ ಅನಿಸ್ತದೆ ಸರ್? ಇವಾಗ ನಾವು ರಾಸಾಯನಿಕ ಕ್ರಿಯೆ ಸಿಂಪಡಣೆ ಮಾಡೋದರಿಂದ ಭೂಮಿ ಫಲವತ್ತತೆಯನ್ನು ಕಳ್ಕೊಂತೀವಿ ಸರ್. ಆಮೇಲೆ ಮುಂದಿನ ಆಗಮನದಲ್ಲೇ ನಮ್ಮ ಭೂಮಿಯಾಗ ಏನು ಬೆಳೆಯಲ್ಲ ಅನ್ನೋದೊಂದು ನಮ್ಮ ಮುಂದೆ ಆಗಮನ ಕಾಣ್ತಾ ಇದೆ ಸರ್. ಯಾಕಂದರೆ ಎಲ್ಲ ವಿಷಕಾರಿಗಳು ಭೂಮಿಗೆ ಬಿದ್ದು ಭೂಮಿ ಫಲವತ್ತತೆ ಹೋದ್ಮೇಲೆ ಅಲ್ಲಿ ಮುಂದೆ ನಾಟಿ ಮಾಡೋಕ್ಕೆ ಹೋದ್ರಿಸೋದನ್ನು ಆ ನಾಟಿ ಹತ್ತಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ ಸರ್. ಯಾಕಂದರೆ ಭೂಮಿಯೊಳಗೆ ಎಲ್ಲ ವಿಷ ಬೇರುತ್ತೆ, ಭೂಮಿಯ ವಿಷ ತಿಂದಮೇಲೆ ಮುಂದೆ ಯಾವುದೇ ಪೀಕ್ ನಾವು ಬೆಳೆಸೋಕೆ ಹೋದ್ರೂ ಅದು ಬರೋಗಲ್ಲ ಅನ್ನೋ ಅಭಿಪ್ರಾಯನೂ ನಮಗಿದೆ ಸರ್. ಹಂಗಾಗಿ ಅದನ್ನ ರಾಸಾಯನಿಕ ಕ್ರಿಯೆ ಬಳಸೋದು ಕಮ್ಮಿ ಮಾಡಿ ನಮ್ಮ ಮನೆಯಲ್ಲಿ ಜೈವಿಕ ಗೊಬ್ಬರವನ್ನು ಬಳಸ್ಕೊತ ಹೋದ್ರೆ ಭೂಮಿ ಫಲವತ್ತತೆಯೂ ಉಳಿತೈತಿ, ಭೂಮಿ ಫಲವತ್ತತೆ ಚೆನ್ನಾಗೇ ಬರ್ತೈತಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್. ಸಂತೋಷ ಲಕ್ಕಣ್ಣ, ಈಗ ಇದ್ರ ಜೊತೆಗೆ ಏನಾಗ್ತದೆ ಅಂತಂದರೆ ನಾವೇ ಜೈವಿಕ ಪೀಡೆನಾಶಕಗಳನ್ನು ಮಾಡ್ಕೊಳ್ಳೋದಾಗಲಿ, ಜೈವಿಕ ಗೊಬ್ಬರವನ್ನು ನಿರ್ಮಾಣ ಮಾಡ್ಕೊಳ್ಳೋದ್ರಲ್ಲಾಗಲಿ ಇದರೊಳಗೆ ಸ್ವಲ್ಪ ಕೆಲಸ ಅದ, ನೀವೆಲ್ಲ ಅದನ್ನು ವ್ಯವಸ್ಥೆ ಮಾಡ್ಕೋಬೇಕು. ಇದು ಯಾವುದು ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ, ನೀವೆಲ್ಲನೂ ನಿಮ್ಮಲ್ಲೇನೇ ಅದನ್ನು ಜೋಡಿಸ್ಕೋಬೇಕು. ಇಲ್ಲಿ ಕೆಲಸ ಹತ್ತತತಿ ಅನ್ನೋ ಒಂದು ಕಾರಣದಿಂದ ರೈತರು ಸೀದಾ ಮಾರುಕಟ್ಟೆಗೆ ಹೋಗಿ ಯಾವುದಾದ್ರೂ ರಾಸಾಯನಿಕ ಗೊಬ್ಬರ ತರೋದಾಗಲಿ, ರಾಸಾಯನಿಕ ಪೀಡೆನಾಶಕ ತರೋದಾಗಲಿ, ಅದು ಭಾಳ ಸರಳ ಆಗಿಬಿಡ್ತದೆ. ರೊಕ್ಕ ಕೊಡೋದು, ತೊಗೊಂಡ್ಬರೋದು, ಹೊಡೆದು ಬಿಡೋದು ಅಂತೇಳಿ ಆ ವಿಚಾರದೊಳಗೆ ಇರ್ತಾರೆ. ಇಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂಥವ್ರಿಗೆ ನಾವು ಈಗ 2 ವರ್ಷ ಆಯ್ತಲ್ಲ ಸರ್, ರೈತರು ಊರಾಗ ನಮ್ಮ ನೋಡ್ತಾರೆ ಸರ್, ನೋಡಿ ಮೇಲತ್ತು ನಾವು ತಪ್ಪಲ ಕಷಾಯನ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡವ್ರದ್ರಿಂದ ರೈತರು ನಮ್ಮ ಕಡೆ ಬಂದು 30 ರೂಪಾಯಿ ಲೀಟ್ರ್ ನಂಗೆ ಒಯ್ದು ತಾವು ಸಿಂಪಡಣೆ ಮಾಡಿದ್ದಾರೆ ಸರ್. ತಮ್ಮ ಹೊಲಗಳಿಗೂ ಸಿಂಪಡಣೆ ಮಾಡ್ಕೊಂಡಾರೆ ಸರ್. ಒಂದು ಫಸ್ಟ್ನೇ ಬೆಳೆ ನಾವೊಂದೇ ಮಾಡಿದ್ವಿ ಸರ್, ನಾವು ಮಾಡಿದ್ಮೇಲೆ 4 ಮಂದಿಗೆ ಹೇಳಿದ್ವಿ ಸರ್, ಆ ರೀತಿ ಮಾಡ್ಬಾರ್ರು, ಅದರಿಂದ ನಿಮಗೆ ಲಾಭ ಇಲ್ಲ, ನಮ್ಮ ತೇರೆ ಬರ್ರಿ, ಅದಕ್ಕೇನಾದರೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಮ್ಮ ಕೇಳಿದ್ರೆ ನಾವು ಆಫೀಸರನ್ನು ಕರೆಸ್ತೀವಿ, ಕರೆಸಿದ ಮೇಲೆ ಅವ್ರಿಗೆ ಒಂದು ತೇರೆ ನೋಡಿ ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಮಾಡಿಕೊಡತ್ನೋ ಅಂತೇಳಿ ರೈತರಿಗೆ ಇದು ಮಾಡಿ ಮನವರಿಕೆ ತೋರಿಸಿದ್ವಿ ಸರ್. ರೈತರು ಮನವರಿಕೆ ತೋರಿದ ಮೇಲೆ ಮೊನ್ನೆ ಪೀಕ್ ಮಾಡಿದಾಗೇನು ಒಂದು 6 ಜನ ಸರ ನಮ್ಮ ತೇರೇನ ಮಾಡಿದ್ದಾರೆ ಸರ್. ನಮ್ಮ ಮನೆಯಾಗ ನಾವು ಎಣ್ಣೆ ತಯಾರು ಮಾಡಿ ಆ ತಪ್ಪಲ ಕಷಾಯನ ಕೊಟ್ಟನೆ ಅಂದ್ರೆ ಅದೇ ತೇರಿ ಅವರು ಉಪಯೋಗಿಸಿದ್ದಾರೆ ಸರ್. ಅವ್ರಿಗೂ ಹುಳುಗಳು ಭಾಳ ಕಮ್ಮಿ ಬಂದವೆ ಸರ್. ಅವರು ಹೇಳಿದ್ದಾರೆ ಸರ್ ಬಂದು ನಮಗೆ, ಇಲ್ಲಪ್ಪ ನಿಮ್ಮದೇ ಆದಂಥ ನಾವು ಎಣ್ಣೆ ತೊಗೊಂಡು ಸ್ಪ್ರೇ ಮಾಡ್ತೀವಿ, ನೀವು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡು ನೀನು ಅದೆಷ್ಟಾಗಲಿ ಅಮೌಂಟ್ ಕೊಟ್ಟು ನಾವು ಹೋಗ್ತೀವಿ ಅಂತೇಳಿ ಅವರನ್ನು ನಮಗೆ ಅನುಭವ ಹೇಳಿದ್ದಾರೆ ಸರ್. ಆಮೇಲೆ ನಾವು ಆಫೀಸರ್ ಜನರನ್ನು ಕರೆದು ನೋಡ್ರಿ ನಮ್ಮೂರಾಗ ನಾನು ಮಾಡಿದಕ್ಕೆ ಇಷ್ಟು ಮಂದಿ ಈ ಥರ ಕೇಳ್ಕತ್ತಾರ, ಹಂಗಾಗಿ ಅವರು ಎಣ್ಣೆ ಸ್ಪ್ರೇ ಮಾಡ್ತೀವಿ ಅನ್ನೋಕತ್ತಾರ, ನೀವು ಬಂದು ಅವ್ರ ಹೊಲಗಳು ಚೆಕ್ ಮಾಡಿ ನೋಡ್ರಿ ಅಂತೇಳಿ ಸರ್. ಅವ್ರನ್ನ ಕರ್ಕೊಂಡೋಗಿ ಅವ್ರ ಹೊಲಗಳನ್ನು ನೋಡಿ ಬಂದ್ವಿ ಸರ್. ಹಂಗೇನು ಹುಳುಗಳನ್ನು ಕಂಡು ಬಂದಿಲ್ಲ ಸರ್. ಹಂಗೇನು ಯಾರೋ ಒಬ್ಬರು ಹೊಲ್ದಾಗ ಜಾಸ್ತಿ ಬಿ ಪಿ ಹಚ್ಚಿದ್ದು ಸರ್, ಬಿ ಪಿ ಹಚ್ಚಿದ ಮೇಲೆ ಸರ್ ಹೇಳಿದಂಥ ಒಂದು ಬೆವರೇಲಿ ಬಿಸಿರೇಲಿ ಅಂತೇಳಿ ಪೌಡ್ರ್ ಆಯ್ತು ಸರ್. ಆ ಪೌಡ್ರ್ ತಗೊಂಡೋಗಿ ಸ್ಪ್ರೇ ಮಾಡಿದ್ರು ಸರ್, ಏಕ್ ದುಮ್ಮ ಅದು ಕಂಟ್ರೋಲ್ ಆಯ್ತು ಸರ್ ಬಿ ಪಿ ಹಚ್ಚು. ಹಂಗಾಗಿ ಅವರು ಇವತ್ತು 1 ಪ್ಯಾಕೆಟ್ ತೊಗೊಂಡಾರೋ 10 ಪ್ಯಾಕೆಟ್ ತೊಗೊಂಡು ಸ್ಪ್ರೇ ಮಾಡಿದ್ದಾರೆ ಸರ್. ಆಮೇಲೆ ಇದು ಬೇವಿನ ಹಿಂಡಿ ನಮ್ಮ ಹೊಲಕ್ಕೆ ಅಷ್ಟೇ ನಾವು ಉಪಯೋಗಿಸಿದ್ವಿ ಸರ್. ಎಣ್ಣೆ ಬೆಳೆ ಬೇವಿನ ಹಿಂಡಿಯಾಗ ಈ ಥರ ಅಡೆಲೆ ಕೆಂಪು ಬಾಲುಗಳ ಇಂಥವು ಏನಾದ್ರು ಬಡ್ಡಿ ಕೊಳ ರೋಗ ಇತ್ತಪ್ಪ ಅಂದ್ರೆ ಬೇವಿನ ಹಿಂಡಿ ಹಾಕ್ರೆ, ಎಕರೆಗೆ 10 ಕೆಜಿ 3 ಸಲ 3 ಟೈಮ್ ಗೊಬ್ಬರ ಕೊಡ್ತಿರಲ್ಲ ಆ ತೆರೆದಾಗ ಗೊಬ್ಬರದಾಗ ಇದನ್ನ ಹಾಕ್ರಂತ ಹೇಳಿದ್ವಿ ಸರ್. ಅದೇ ತೆರೆ ಮಾಡ್ಕೊಂತ ಹೋದ್ರೆ ಸರ್ ಅವ್ರಿಗೂ ಹುಳುಗಳು ಭಾಳ ಕಮ್ಮಿ ಬಂದವು ಸರ್. ಕಮ್ಮಿ ಬಂದಿರೋದ್ರಿಂದ ಬೇವಿನ ಹಿಂಡಿ 28 ಚೀಲ ಮಾರಿದ್ದೀನಿ ಸರ್ ನಾ ಮೊನ್ನೆ. ರೈತರು ಏ ಪರವಲ್ಲಪ್ಪ ಹುಳು ಭಾಳ ಕಮ್ಮಿ ಇದಾವೆ, ನೀ ಬೇವಿನ ಹಿಂಡಿ ಕೊಡು ನಮಗೆ, ಆ ಬೇವಿನ ಹಿಂಡಿಯಿಂದ ನಮಗೆ ಹುಳುಗಳು ಭಾಳ ಕಮ್ಮಿ ಇದಾವೆ ಅಂತೇಳಿ 28 ಚೀಲ ಬೇವಿನ ಹಿಂಡಿ ಮಾರಿದ್ದೀನಿ ಸರ್. ಬೇವಿನ ಹಿಂಡಿ ಹೇಗೆ ನೀವು ಉಳಿದವ್ರು ಎಲ್ಲರಿಗೂ ಅನುಕೂಲ ಆಗೋ ಥರ, ಉಳಿದವ್ರಿಗೂ ಸಿಗೋ ಥರ ಹೆಚ್ಚಿನ ಪ್ರಮಾಣದಲ್ಲಿ ಬೇವಿನ ಹಿಂಡಿ ನೀವು ತಯಾರು ಮಾಡ್ಕೋಬೇಕಾದ ನಂತರ ಇದಕ್ಕೆ ಬೇಕಾದಂಥ ಎಲ್ಲ ಪರಿಕರ ವಸ್ತುಗಳನ್ನು ಯಾವ ರೀತಿ ನೀವು ಸಂಗ್ರಹಣೆ ಮಾಡ್ಕೊಳ್ತೀರಿ? ಇಲ್ಲಿ ನಾವು ಬೇವಿನ ಹಿಂಡಿ ಇಲ್ಲಿ ನಮ್ಮ ಕಡೆ ಅಂತೂ ಮಾಡೋದಾಗಲ್ಲ ಸರ್. ಸರ್ ಹೇಳಿದ್ವಿ ಸರ್ ಈ ಥರ ಹಿಂಗೆ ಬೇವಿನ ಹಿಂಡಿ ಕೇಳ್ತಾ ಇದ್ದಾರಂತ, ಅವ್ರು ಎಲ್ಲ ನಮಗೆ ಬೇವಿನ ಹಿಂಡಿ ತರಿಸಿ ಕೊಟ್ಟರು ಸರ್. ಇಲ್ಲಿಂದ ನಾವು ಬಂದು ತಗೊಂಡೋಗಿ ಅಲ್ಲೇ ರೈತರಿಗೆ ಹಂಚಿಸಾಕತ್ತೀವಿ ಸರ್ ಬೇವಿನ ಹಿಂಡಿ. ಈ ಸಮೂಹ ಸಂಸ್ಥೆಯಿಂದ ನೀವೇನು ಅನುಭವ ಪಡ್ಕೊಂಡ್ರಿ, ತರಬೇತಿ ಪಡ್ಕೊಂಡ್ರಿ, ಅದನ್ನು ನೀವು ನಿಮ್ಮ ಹೊಲದೊಳಗೆ ಅದನ್ನು ಪ್ರಯೋಗ ಮಾಡೋದಷ್ಟೇ ಅಲ್ಲದೆ ಉಳಿದ ನಿಮ್ಮ ಎಲ್ಲ ರೈತ ಮಿತ್ರರಿಗೂ ಹೇಳಿ ಅದನ್ನು ಆ ಜ್ಞಾನವನ್ನು ನೀವು ಹಂಚಲಿಕ್ಕತ್ತೀರಿ ಲಕ್ಕಣ್ಣ? ಇದ್ರ ಜೊತೆಗೆ ನೀವು ಒಂದು ಮಾತು ಹೇಳಿದ್ರಿ, ನೀರಿನ ನಿರ್ವಹಣೆ ಕೂಡ ಇಲ್ಲಿ ಭಾಳ ಮುಖ್ಯ ಆಗ್ತದೆ. ನಿರ್ವಹಣೆ ಅಂತಂದ್ರೇನು, ನೀರಿನ ಉಳಿತಾಯ ಕೂಡ ಇಲ್ಲಿ ಮಾಡ್ತಾ ಇದ್ದೀರೋ ಹೆಂಗೆ? ನೀರು ನಿರ್ವಹಣೆ ಅಂದರೆ ಸರ್ ಈಗ ನಮ್ಮ ರೈತರು ಏನು ಇದಾರಲ್ಲ ಸರ್, ಸುಮಾರು ಹಚ್ಚಿದ ಮೇಲೆ ಅರ್ಧ ಫೂಟು 4 ಬಳ್ಳು ಹಿಂಗ ಥರ ಗದ್ದೆಗಳಾಗ ನೀರು ನಿಂದಿರಿಸ್ಬಿಡ್ತಾರೆ ಸರ್. ಹಂಗಾಗಿ ಗದ್ದೆ ನೀರು ನಿಂತು ನಿಂತು ಬಡ್ಡಿ ರೋಗ ಬರ್ತದೆ ಸರ್. ಬಡ್ಡಿ ರೋಗಲಿಂದ ಲದ್ದಿ ಹುಳ ಬೀಳ್ತದೆ ಸರ್. ಲದ್ದಿ ಹುಳಲಿಂದ ತೆನೆ ಬಿಚ್ಚ ಮುಂದಗಡೆಗೆ ಬಿ ಪಿ ಎಚ್ ಜಾಸ್ತಿ ಇದು ಉಂಟಾಗುತ್ತೆ ಸರ್. ಆ ಬಿ ಪಿ ಎಚ್ ಬಡ್ಡಿ ಲದ್ದಿ ಹುಳ ನಮಗೆ ಬರಬಾರ್ದಪ್ಪ ಅಂತಂದ್ರೆ ನೀರು ಹೊಲದಲ್ಲಿ 1.5-2 ಇಂಚ್ ನಿಂದಿರಿಸ್ತಾರೆ. ಅದರಿಂದ ಬಡ್ಡಿಗೂ ನಮಗೆ ಫಲವತ್ತದ ಇದು ಕೊಟ್ಟಂಗೆ ಆಗುತ್ತೆ ಸರ್. ಆಮೇಲೆ ಹುಳುಗಳನ್ನು ಜಾಸ್ತಿ ಬೀಳಲ್ಲ ಸರ್, ಬಡ್ಡಿ ರೋಗನೂ ಬರಲ್ಲ ಸರ್. ಮೊದಲೇ ಮಾತು ನೀರು 1.5-2 ಇಂಚ್ ಇದ್ದರೆ 4 ದಿವ್ಸಕ್ಕೊಮ್ಮೆ ಕಟ್ಕೊಂತಿದ್ರೆ ನೀರು ಇಂಬ್ರಿಬಿಡ್ತು ಸರ್. ಆಲ್ರೆಡಿ ನೀರು ಇಂಬ್ರಿದ ಮೇಲೆ ಅದಕ್ಕೆ ಹುಳುಗಳು ಬರೋಂಥ ಸಾಧ್ಯತೆಯೂ ಕಮ್ಮಿ ಇರುತ್ತೆ ಸರ್. ಆಮೇಲೆ ಮೇಲೆ ನಾವು ಬೇವಿನ ಹಿಂಡಿ ಗೊಬ್ಬರದಾಗ ಹಾಕಿರ್ತೀವಲ್ಲ ಸರ್, ಆ ವಿಷ ಪದಾರ್ಥನ ಆ ಹುಳಕ್ಕೆ ತಗಲಿ, ಹಂಗಾಗಿ ಹೊಲಕ್ಕೂ ಲದ್ದಿನೂ ಬೀಳಲ್ಲ ಸರ್, ಬಿ ಪಿ ಎಚ್ಚು ಬರಲ್ಲ, ನಮ್ಮ ಬೆಳೆನೂ ಚೆನ್ನಾಗಿ ಬರುತ್ತೆ ಸರ್. ಅಂದರೆ ಈಗ ನಮ್ಮಲ್ಲಿ ನೀರಾವರಿ ಸೌಲಭ್ಯ ಅದ ಅನ್ನೋ ಒಂದೇ ಕಾರಣಕ್ಕೆ ಭಾಳಷ್ಟು ರೈತರು ನೀರಿನ ಸೌಲಭ್ಯ ಅದ, ಸಾಕಷ್ಟು ನೀರು ಬರ್ತದೆ ಅಂಥೇಳಿ ನೀರು ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ ಭಾಳಷ್ಟು ಜಮೀನುಗಳು ಈಗ ಜೌಗಾಗಿಬಿಟ್ಟಾವೆ. ಇಲ್ಲಿ ಇನ್ನು ಬೆಳೆ ಬರೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಾವೆ. ಇಂಥಲ್ಲಿ ಈ ಥರದ ನೀರಿನ ನಿರ್ವಹಣೆ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ನಿಸ್ತದೆ? ನೀರಿನ ನಿರ್ವಹಣೆ ನಾವೊಂದು ಇದು ಮಾಡಿ ಕೊಟ್ರೆ ಸರ್, ನಿನ್ನ ಒಂದು 50 ಎಕ್ರೆ ಈ ಬೆಳೆ ನಾವು 50 ಎಕ್ರೆ ನೀರಾವರಿ ಇತ್ತಂದ್ರೆ ನೀವೊಂದು 50 ಎಕ್ರೆ ನಾವು ಮುಂದೆ ಜಾಸ್ತಿ ಮಾಡ್ಕೊಳ್ಬೋದು ಸರ್. ಯಾಕಂದ್ರೆ ನಮ್ದು ನೀರಿನ ನಿರ್ವಹಣೆ ಕಮ್ಮಿ ಮಾಡ್ಕೊಂಡ್ರೆ ನಿನ್ನ 50 ಎಕ್ರೆ ಮುಂದ್ಲವರಿಗೂ ನೀರು ಹೋಗ್ತಾನೆ ಇರ್ತಾವೆ ಸರ್, ಅವರು ಬದುಕ್ತಿರ್ತಾರೆ ಸರ್. ಹಂಗಾಗಿ ನಾವು ನೀರಿನ ನಿರ್ವಹಣೆ ಕಮ್ಮಿ ಮಾಡಿ ರೋಗ ರುಜಿನಗಳು ಬರಲಾರ್ದಂಗೆ ನೋಡ್ಕೋಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂದರೆ ಹೆಚ್ಚು ಹೆಚ್ಚು ನೀರು ನಿಲ್ಲಿಸೋದು, ನೀರು ಹೆಚ್ಚು ನಿಲ್ಲಿಸಿದ್ರೇ ಬೆಳೆ ಬರ್ತದೆ ಅನ್ನೋ ಒಂದು ಭ್ರಮೆಯಿಂದ ನೀರನ್ನು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟೇ ನೀರು ನಿಲ್ಲಿಸೋದ್ರಿಂದ ಅದರಿಂದ ಕೀಟಗಳ ನಿರ್ವಹಣೆ ಕೂಡ ಸಮಗ್ರವಾಗಿ ಆಗ್ತದೆ ಅಂತೀರಿ ನಿಮ್ಮ ಅನುಭವದ ಪ್ರಕಾರ? ಸರ್ ನೀರು ನಿಂದ್ರಿಸೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಬರ್ತಾವೆ ಸರ್. ಆಮೇಲೆ ಪೀಕ್ನೂ ಜಾಸ್ತಿ ಬರಲ್ಲ ಸರ್. ಬಡ್ಡಿ ರೋಗ ಬಂದು ಬಡ್ಡಿ ಹುಳ ಲದ್ದಿ ಹುಳ ಬಿದ್ದು ಲದ್ದಿ ಹುಳಲಿದ್ದ ಬಿ ಪಿ ಎಚ್ ಇದಾಗಿ ಬರ್ತಕ್ಕಂಥ ಬೆಳೆಗಳ ಫಲ ಕಮ್ಮಿಯಾಗಿ ನಾವು ಯಾವುದೇ ರಾಸಾಯನಿಕ ಕ್ರಿಯೆ ಇದು ಮಾಡಿಕೊಂಡು ಜಾಸ್ತಿ ಎಣ್ಣೆ ಹೊಡೆಯೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ಸರ್, ಲಾಭದಾಯಕ ಕಮ್ಮಿ ಆಗುತ್ತೆ. ಹಂಗಾಗಿ ಈ ವರ್ಷ ನಮ್ದು ನೆಲ್ಲ ಆಗಲಿಲ್ಲಪ್ಪ ಬೆಳೆ ಕಮ್ಮಿ ಬಂತು ಅನ್ನೋದಕ್ಕಿಂತ ನಾವು ಸಮುದಾಯ ನಮ್ಮ ತೇರಿ ತಿಳ್ಕೊಂಡು ಆ ಸಮುದಾಯ ಕೇಳ್ದಂಗೆ ಕೇಳ್ಕೊಂತ ಹೋದ್ರೆ ನಮಗೆ ಲಾಭದಾಯಕನೂ ಜಾಸ್ತಿ ಆಗುತ್ತೆ, ಖರ್ಚುನೂ ಕಮ್ಮಿ ಆಗುತ್ತೆ ಸರ್. ಈ ಮುಂಗಾರು ಹಂಗಾಮಿನೊಳಗೆ ಯಾವ ಯೋಜನೆಗಳನ್ನು ಇಟ್ಕೊಂಡಿರಿ? ಇನ್ನೂ ಹೆಚ್ಚಿನ ಕ್ಷೇತ್ರದೊಳಗೆ ಈ ಥರ ಬೆಳೆ ತೆಗಿಬೇಕು ಅಂತ ಏನಾದರೂ ವಿಚಾರ ಅದನ್ನು ಈ ಸರ್? ಆಯ್ತು ಸರ್, ನೀವು ಮುಂದೆ ಮುಂಗಾರು ಬೆಳೆಗೆ ನಾವು ಇನ್ನೊಂದು 10 ಮಂದಿ ರೈತರಿಗೆ ನಿನ್ನ ಜಾಸ್ತಿ ಪ್ರೋತ್ಸಾಹ ಕೊಟ್ಟಿವಿ, ಅವರು ಇಲ್ಲಪ್ಪ ನಿಮ್ಮ ತೇರಿದಾಗ ಮಾಡ್ತೀವಿ ನಿಮ್ಮ ಮಾತಾ ಕೇಳ್ತೀವಿ ಅಂತ ಹೇಳಿದ್ರು ಸರ್. ಹಂಗಾಗಿ ನಾನು ಅವ್ರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಕೊಟ್ಟು ಹೇಳಿಕೋಬೋದು ಸರ್, ಮಾಡ್ರು ರೋಗ ರುಜಿನ ಕಮ್ಮಿ ಬರ್ತಾವೆ, ಆಮೇಲೆ ಲಾಭದಾಯಕನೂ ಜಾಸ್ತಿ ಆಗುತ್ತೆ ಅಂತ ಮುಂದಿನ ಸತ್ಯ ನಿಮ್ಮ ತೇರಿನ ಮಾಡ್ತೇವಪ್ಪ ಅಂತ ಹಂಚ್ಕೊಂಡಿದ್ದಾರೆ ಸರ್. ಇನ್ನು ಇನ್ನೊಂದು ವೈಯಕ್ತಿಕ ಪ್ರಶ್ನೆ ಅಂತಂದ್ರೆ ಲಕ್ಕಣ್ಣ, ಈಗ 2 ವರ್ಷದಿಂದ ಈ ಪದ್ಧತಿಯೊಳಗೆ ಜೈವಿಕ ಗೊಬ್ಬರ ಜೈವಿಕ ಪೀಡನಾಶಕಗಳ ಬಳಕೆಯಿಂದನೇ ಭತ್ತ ಬೆಳೀಲಿಕ್ಕತ್ತೀರಿ, ಅದೇ ಭತ್ತವನ್ನು ನೀವು ಉಣ್ಲಿಕ್ಕತ್ತೀರಿ. ಹಿಂದೆ ನೀವೇ ಬೆಳೀತಿದ್ದ ಭತ್ತಕ್ಕೂ ಈ ಭತ್ತಕ್ಕೂ ಏನು ವ್ಯತ್ಯಾಸ ನೀವು ಗಮನಿಸಿದಿರಿ? ಗಮನಿಸಿ ಸರ್, ಮುಂದೆ ನಾವು ರಾಸಾಯನಿಕ ಎಣ್ಣೆ ಹೊಡೆದು ಆ ರೋಗ ಅನ್ನ ಊಟ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಬರ್ತಾ ಇದೆಯಲ್ಲ ಸರ್ ಅಕ್ಕಿ. ಈಗ ಈ ಭತ್ತ ನಾವು ಇದು ಮಾಡ್ಕೊಂಡು ನಾವು ದಿನಕ್ಕೆ ಹಾಕಿ ಈಗ ಅವೇ ಹಾಕಿಂದು ತಿನ್ನಕತ್ತೀವಿ ಸರ್, ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ ಸರ್ ಅದು. ಯಾಕಂದ್ರೆ ನಾವು ತಪ್ಪಲ ಕಷ ಮನೆಯಲ್ಲೇ ಮಾಡ್ತಕ್ಕಂಥ ಹೊಡೆದದ್ದೇನು ಇದೈತಲ್ಲ ಸರ್, ಸ್ವಲ್ಪ ಸ್ಪೀಡ್ ಜಾಸ್ತಿ ಬರ್ತದೆ ಸರ್, ಅದು ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ ಸರ್. ಹಂಗಾಗಿ ನಮ್ಮ ಮನೆಯಾಗೂ ಯಾವುದೇ ರೋಗ ಕಂಡು ಬರಲ್ಲ ಸರ್. ನಾವು ಪದಾರ್ಥ ತಿನ್ನೋದು ಚಲೋ ಇತ್ತಪ್ಪ ಅಂದ್ರೆ ನಮ್ಮ ರೋಗ ರುಜಿನಗಳನ್ನು ನಮಗೆ ಭಾಳ ಕಮ್ಮಿ ಇರ್ತಾವೆ ಸರ್. ಮತ್ತು ಅದೆಲ್ಲ ಎಣ್ಣೆ ಹೊಡೆದು ರೋಗ ರುಜಿನಗಳು ತಿಂದು ನಮ್ಮ ಮನೆಯಾಗೂ ಅದೇ ರೋಗನೂ ನಮಗೆ ಹರಡುತ್ತೆ ಅಂತ ನಾನು ಕೇಳ್ಕೊಂತ ಸರ್. ತುಂಬ ಸಂತೋಷ ಲಕ್ಕಣ್ಣ, ನಿಮ್ಮ ಮಾತುಗಳನ್ನು ಕೇಳಿ ಖುಷಿ ಆಯಿತು. ನಿಮ್ಮ ಮಾತುಗಳಷ್ಟೇ ನಿಮ್ಮ ಆರೋಗ್ಯ ಕೂಡ ಭಾಳ ಆರೋಗ್ಯಪೂರ್ಣ ಅದ ಅಂತೇಳಿ ನಿಮ್ಗೆ ನೋಡಿದ್ರೇ ನಂಗೆ ಗೊತ್ತಾಗ್ಲಿಕ್ಕತ್ತದ.